ಜಾಸ್ತಿ ಅಲ್ಲಿ ಒಂದು 10 ಲೀಟ್ರ್ ಹಾಲು ಕರಿತೀನಿ ಸರ್, 4 ಕೆಜಿ ಫೀಡ್ ಕೊಡ್ಬೇಕು ಅದಕ್ಕೆ. ಅವೆಲ್ಲ ಖರ್ಚು ಲೆಕ್ಕ ಹಾಕ್ರೆ ಒಂದು ದಿನಕ್ಕೆ 4,000 ರೂಪಾಯಿ ಬೀಳ್ತದೆ ಸರ್ ಇವಾಗ. ಒಂದು ದಿನಕ್ಕೆ 4,000 ರೂಪಾಯಿ ಬೀಳ್ತದೆ. ಸ್ವಂತ ನಾವು ಗೇಯೋದ್ರಿಂದ, ಲೇಬರ್ ಇಲ್ಲ ಕೊಟ್ಟಿಗೆ ಒಳಗೆ, ಕೊಟ್ಟಿಗೆ ಒಳಗೆ ಯಾರು ಲೇಬರ್ ಇಲ್ಲ, ನಮ್ಮ ಮನೆಯವರು ನಾವು ಮಾಡೋದ್ರಿಂದ ಲೇಬರ್ ತಗೊಂಡ್ರೆ ಏನು ಉಳಿಯಲ್ಲ ಸರ್. ಹೈನುಗಾರಿಕೆಯಲ್ಲಿ ಸ್ವಂತ ಮಾಡಬೇಕು ಓನರು, ಸ್ವಂತ ಮಾಲೀಕ. ಯಾಕಂದ್ರೆ ಆರೋಗ್ಯ ನೋಡ್ಬೇಕಾದ್ರೆ ಓನರೇ ಆಗ್ಬೇಕು ಸರ್. ಸ್ವಂತ ಅವ್ರು ಬಂಡ್ರೆ ಅವ್ರಿಗೆ ಗೊತ್ತಿರುತ್ತೆ ಕಷ್ಟಸ್ಕೊಂಡ್ ಅದು ಮೇವು ಮೇದಿದ್ದ, ತಿಂಡಿ ತಿಂದಿದ್ದ, ಹಾಲು ಕಮ್ಮಿ ಕೊಟ್ಟಿದ್ದೆಲ್ಲ ಭಾವ ಆಗಿದ್ದ ಅವ್ನು ಕರಿಯೋ ಸರ್. ಹಾಲು ತಿಂಡಿ ಮೇವು ಸ್ವಂತ ಮಾಲೀಕನೇ ಅದಕ್ಕೆ ಕೊಡಬೇಕು. ಕೊಟ್ಟಾಗ ಹಸಿನ ಲಾಭ ನಷ್ಟ ಗೊತ್ತಾಯ್ತು. ಆಳುಗಳು ಅವೆಲ್ಲ ಮಾಡಿದ್ರು ಸರ್, ಏನಾದರೂ ಹೇಳಿದ್ರೆ ಹಾಕ್ಬಿಡ್ತಾರೆ ಹೋಯ್ತಾರೆ ಅವ್ರು. ಅಂದರೆ ಪ್ರತಿಯೊಂದು ಹಸುವಿನ ಆರೋಗ್ಯ ಅದು ಹೆಂಗಿದೆ, ಏನು ಬೆಳವಣಿಗೆ ಹೆಂಗಿದೆ ಅದೆಲ್ಲನೂ ಆ ಮಾಲೀಕನಿಗೆ ಗೊತ್ತಿರಬೇಕು. ಮಾಲೀಕನಿಗೆ ಗೊತ್ತಿರಬೇಕು ಸರ್, ಅವರೇ ಮಾಡಬೇಕು ಜವಾಬ್ದಾರಿ ಅದು. ಆಳುಗಳು ಮಾಡಿದ್ರು ಸಹ ಕೆಲಸನೂ, ಯಾಕೆ ಬೇರೆ ನಾವು ಅಕ್ಕಪಕ್ಕ ಫಾರಂಗಳಲ್ಲಿ ನೋಡಿ ಲಾಸ್ ಆಗಿ ಎತ್ಬಿಟ್ಟವ್ರು ಅಲ್ಲಿ. ಈಗಲೂ ಸಹ ನಮ್ಮೆಲ್ಲ ಇದು ಮಾಡ್ತಾನೆ, ಈ ಒಂದು ತೆನೆ ಸತ್ತರು ನಾ ತರುವುದಿಲ್ಲ ಸರ್. ಒಂದು ಅರ್ಗರವನ್ನು ಸುನೇ ತಗೊಬಂದು ತೆನೆ ಮಾಡಿ ಪುನಃ ನಮ್ಮ ಹೊಸಕರು ಮಾಡ್ಕೊಂಡು ಒಳ್ಳೆ ಹಸುಗಳು ಮಾಡ್ಕೊಂಡಿವಿ. ಅಂದರೆ ಆರೋಗ್ಯವಾಗಿರುವಂಥ ಒಂದು ಕರು ತರ್ತೀರ ಅಷ್ಟೇ? ಇಲ್ಲ ಸರ್, ಆರೋಗ್ಯವರು ಅರ್ಗರವು ಅರ್ಧ ಕರವು, ಅಲ್ಲಿ 4 ಲೀಟರ್ 5 ಲೀಟರ್ ಕರಿತಾ ಇರ್ತದೆ. ಅಂತ ತಂದಾಗ ಏನಿದೆ ತೊಟ್ಟು ಗಿಟ್ಟು ಎಲ್ಲ ನೋಡ್ಕೋಬೋದು, ನೀಟಾಗಿ ಮೇವು ಮೇದ್ದ ನೋಡ್ಕೋಬೋದು, ಆರೋಗ್ಯವಾಗಿದ್ದ ನೋಡ್ಕೋಬೋದು, ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಂಡ್ರೆ ಯಾವ್ದು ಮೋಸ ಆಗಿಲ್ವಾ? ಇದುವರೆಗೆ ಯಾವ ಮೋಸ ಆಗಿಲ್ಲ ಸರ್, ತೆನೆ ಸ ತಂದೆ ಮೋಸ ಆಗಿವೆ. ಇಲ್ಲಿ ಸರಿಯಾಗಿ ಕರೆ ಹಾಕೋಂಗಿಲ್ಲ, ಕೆಚ್ಚಲು ಬಾವು ಮಾಡ್ಕೊಬಿಡುದು ಒಳಗೆ ತೆನೆ ಒಳಗೆ, ಆ ತೊಟ್ಟೇಟ್ ಆಗುದು, ಹಿಂಗೆಲ್ಲ ಆಗಿರ್ತವೆ. ನಮ್ಮ ಅನಿಸಿಕೆ ಪ್ರಕಾರ ಸಹ ಒಳ್ಳೆ ಅರ್ಗರೋಸುನೇ ತಗೊಬರ್ಬೇಕು ನೋಡ್ಕೊಂಡು. ಅಲ್ಲಿ ಅಲ್ಲಿನ ಮೇಲೆ ಇರತಕ್ಕ ಬಂದ್ರೆ ಯಾವ ಕಾರಣಕ್ಕೂ ಲಾಸ್ ಆಗುದಿಲ್ಲ, ನೀಟಾಗಿರ್ತದೆ ಸರ್. ತೊಂದರೆ ನೀವು ಹೇಳ್ತಿದ್ರಿ ನಿರ್ವಹಣಾ ವೆಚ್ಚದ ಬಗ್ಗೆ 4,000 ರೂಪಾಯಿ ಆಗುತ್ತೆ ಅಂತ ಹೇಳಿ. ಕೆಲವರು ಹೇಳ್ತಾರೆ ಒಂದು ಹೈನುಗಾರಿಕೆಯಲ್ಲಿ ಒಂದು ಸ್ವಲ್ಪ ಲಾಭದಾಯಕ ಅನಿಸ್ಬೇಕಾದ್ರೆ ಕನಿಷ್ಠ 4-5 ರಾಸಾರು ಇರಬೇಕು, ತೀರಾ 1-2 ಇದ್ರೆ ನಮಗೆ ಶ್ರಮ ಜಾಸ್ತಿ, ಏನು ಆದಾಯ ಇಲ್ಲ. 4-5 ರಲ್ಲೂ ಆದಾಯ ಇಲ್ಲ ಸರ್, ಬೇಜಾರು ಮಾಡ್ಕೊಳ್ಳಿ. 4-5 ರಲ್ಲೂ ಆದಾಯ ಇಲ್ಲ, ಜಾಸ್ತಿನೇ ಮಾಡ್ಬೇಕು. 10 ಮೇಲಿರ್ಬೇಕು, ಮಿನಿಮಮ್ 10 ಮೇಲಿರ್ಬೇಕು. ಒಳ್ಳೆ ಹಸುಗಳಾಗಬೇಕು, ತಳಿ ಹಸುಗಳು ಕರು ಆಗ್ತಾಗ ಅದು 10-12 ಲೀಟರ್ ಮೇಲಿರ್ಬೇಕು. ಈಗ ನಿಮ್ಮ ಹತ್ರ ಇರೋದೆಲ್ಲ ಹೆಚ್ ಎಫ್ ಸರ್ ಕರುವ. ಯಾವ ಹೊಸ ಕರು ಹಾಕೋ ಸರ್, 10 ಮೇಲೆ ನಮ್ಮ ತಾಲ್ ಕರಿಯೋದು. ನಾವು ಕೊಡೋ ತಿಂಡಿ ಫೀಡ್ಗೆ ನಾವು ಜಾಸ್ತಿ ಕೊಡೋಲ್ಲ. ಮೇವು 30 ಕೆಜಿ ಮೇವು ಕೊಡ್ತೀವಿ, ಬೆಳಿಗ್ಗೆ 15 ಕೆಜಿ, ಸಾಯಂಕಾಲ 15 ಕೆಜಿ. ಒಂದು 3 ಕೆಜಿ ಫೀಡು, 1/2 ಕೆಜಿ ಭೂಸ ಯಾವ್ದಾದ್ರು ಒಂದು ಸೇರಿಸ್ತೀವಿ ಮೊಳಕ್ಕೆ. ರವೆ ಭೂಸ ಆದ್ರೆ ಹಾಲು ಕೊಡೋದಕ್ಕೆ, ತೆನೆ ಭೂಸ ಆದ್ರೆ ಎಲೆ ಭೂಸ ಸೇರಿಸ್ತೀವಿ. ತೆನೆ ಹಸುಗಳಿಗೆಲ್ಲ ಒಂದೇ ಟೈಮ್ ಸರ್ ತಿಂಡಿ ಕೊಡೋದು, ಮೇವು ಕೊಡ್ತೀವಿ, ನೀರು ಕುಡಿಸ್ತೀವಿ, ಮೈ ತೊಳಿತೀವಿ. ಪ್ರತಿದಿನ ಮೈ ವಾಸ ಮಾಡ್ತೀವಿ ಸರ್ ದನಗಳ, ಪ್ರತಿದಿನ ವಾಸ ಮಾಡ್ತೀವಿ. 3 ದಪ್ಪ ಕೊಡುಗೆ ತೊಳಿತೀವಿ, ನೋಡ್ಕೋತೀವಿ ರೋಗಾಣುಗಳು ಏನು ಬರದೇ ಇದ್ದಂಗೆ. ಈಗ 2 ಹಸು ಇದ್ದಾಗ ಅದಕ್ಕೊಂದು ಜಾಗ ಆಯಿತು, ನೀವು ಹಸುಗಳ ಸಂಖ್ಯೆ ಜಾಸ್ತಿ ಮಾಡ್ದಂಗೆ ಅದಕ್ಕೊಂದು ಕೊಟ್ಟಿಗೆನು ಕಟ್ಟಿದ್ರ? ಕಟ್ಟಿವಿ ಸರ್ ಕೊಟ್ಟಿಗೆ. ಅಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರ? ಕೊಟ್ಟಿಗೆಗ ಸಹ ಈಗ ಅದು 3 ಅಡಿ ಗೋಡೆ ಹಾಕಿ ಸರ್ ಸುತ್ತ ಅಷ್ಟೇ, ಬಂದ ಗಾಳಿ ಬಂದಂಗೆ ಉಂಟೈತೆ ಇರಬೇಕು. ಅಲ್ಲೇನು ತೆಂಗು 3 ಅಡಿ ಎತ್ತರದ ಗೋಡೆ, ಗೋಡೆ ಮೇಲ್ಗಡೆ ಚಾವಣಿ, ಮೇಲ್ಗಡೆ ಚಾವಣಿ ಸರ್, ಸೀಟು ಕಲ್ನಾರ್ ಸೀಟ್, ಗಂಜಲ ತೊಪ್ಪೆ ಅದೆಲ್ಲ ಅದೆಲ್ಲ ಸರ್ ಸೀದಾ ಎಲ್ಲ ಕಾಲುವೆ ಕೊಟ್ಟೈತೆ ಸರ್, ಕಾಲುವೆ ಎಲ್ಲ ಡ್ರೈನ್ ಕೊಟ್ಟೈತೆ. ಒಂಚೂರು ಅಲ್ಲೇನು ನಿಂತ್ಕೊಂಗಿಲ್ಲ, ತೊಪ್ಪೆ ಮಾತ್ರ ಗೋರ್ಕತ್ತೀವಿ ಸುರ್ಕತ್ತೀವಿ ನಮ್ಮ ಜಮೀನ್ಗೆ. ಗಂಜಲ ನೀರು ತೊಳೆದದ್ದು ಏನು ಉಳಿಯೋ ಸರ್, ಅಡಿಲೆಲ್ಲ ಮ್ಯಾಟ್ ಹಾಕಿವಿ ದನಗಳಿಗೆ. ಅದೆಲ್ಲ ಎಲ್ಲಿಗೆ ಹೋಗುತ್ತೆ ಸರ್? ಎಲ್ಲ ಡ್ರೈನ್ ಕೊಟ್ಟೈತೆ ಗಂಜಲ ಅದೆಲ್ಲ, ಅದೆಲ್ಲ ಉಪಯೋಗ ಉಂಟು, ಆದರೆ ನಮ್ಗಲ್ಲಿ ಜಾಗ ಇಲ್ಲ. ಅದ ಡ್ರಿಪ್ ಮಾಡ್ಬೇಕಾದ್ರೆ ಬೇರೆ ಕಡೆ ಡ್ರಿಪ್ ಮಾಡಿಸ್ಬೋದು, ಎಲ್ಲ ಡ್ರಮ್ಮಲ್ಲಿ ಮಡಗಿ ಶೇಖರಣೆ ಮಾಡಿ ತೋಟಕ್ಕೆಲ್ಲ ಬಿಟ್ಟರೆ ನಡೀತದೆ ಸರ್, ಟೈಮ್ ಇಲ್ಲ. ಲೇಬರ್ ನಿಮ್ಮ ಕೃಷಿ ಭೂಮಿಗೆ ಹೋಗುತ್ತೋ ಬೇರೆ ಕಡೆ? ಇಲ್ಲ ಬೇರೆ ಕಡೆ ಹೋಯ್ತು, ಬೇರೆಯವ್ರ ಭೂಮಿಗೆ ಹೋಯ್ತದೆ. ಒಟ್ಟಿನಲ್ಲಿ ಹೋಯ್ತದೆ ಬೇರೆಯವ್ರ ಭೂಮಿಗೆ ಹೋಯ್ತು ಸರ್. ಅವರೆಲ್ಲ ಬೇಡ ಬೇಡ ಅಂತಾರೆ, ಒಂದು 10 ದಿನ ಅರ್ತು ಬಿಟ್ರೆ ಜಾಸ್ತಿ ಸಿಕ್ಕಾಬಿಟ್ಟೆ ಅದು ಪವರ್ ಜಾಸ್ತಿ ಅಲ್ವಾ. ಆಗ ಇನ್ನೊಂದು ಮಾಮೂಲಿ ಡ್ರೈನ್ಗೆ ಇದು ಕಾವಲು ಬೇಕು ತೆರೆದು ಬಿಡ್ತೀವಿ ನೀರಲ್ಲಿ ಉಂಡಲಿ ಅಂತ. ನಾವೇ ಮಾಡಬೇಕು ಅಂತ ಅದೇ ಸಹ ಮೈಂಡು. ಒಂದು ಸಿಂಟೆಕ್ ಊತಿಸ್ಬಿಟ್ಟು ಡೈಲಿ ಬರೀ ಗಂಜಲ ಮಾತ್ರ ಸಿಪ್ ಮಾಡ್ಬೇಕು ಅನ್ನೋ ಐಡಿಯಾ ಅದೇ. ಈಗ ಇನ್ನೂ ಸ್ವಲ್ಪ ನಮ್ಮ ಮಕ್ಕಳು ಚಿಕ್ಕವರು ಸಹ ಎದೇಳ್ಬೇಕು. ಆ ಲೇಬರ್ಗಳೆಲ್ಲ ಮಾಡಿಸಿದ್ರೆ ಮೇಂಟೈನ್ ಆಗಲ್ಲ, ಆಳುಗಳು ಕರ್ಕೊಂಡು ಮಾಡಿದ್ರೆ ಅದರಲ್ಲಿ ಏನು ಸಿಕ್ಕಲ್ಲ. ಈಗ ಪೊಲೀಸ್ ಕೆಲಸ ಅದನ್ನು ಹಂಗೆ ಮಾಡ್ಕೊಂಡ್ರಿ, ಆಮೇಲೆ ಎಲ್ಲ ಕಡೆ ಆಟೋ ಆಯಿತು, ಟ್ರ್ಯಾಕ್ಟರ್ ಆಯಿತು, ಇದೆಲ್ಲ ಆಯಿತು. ಈ ಹಸು ಈ ಶುರು ಮಾಡಿ ಹೈನುಗಾರಿಕೆ ಫಸ್ಟ್ ಕಾಸು ನೋಡಿದ್ರಲ್ಲ ಹೇಳಿ ಸರ್, ಆವಾಗ ಹೆಂಗೆ ಅನ್ನಿಸ್ತು ನಿಮಗೆ? ಕಾಸು ವರ್ಷ ಕಾಸು ವರ್ಷ ಕಮ್ಮಿ ದನಗಳು ಇದ್ದವು ಅಲ್ವೇ, ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಲ ಮಾಡೋದಕ್ಕೆ ಇನ್ನೊಂದು ಹೆಸರು ಒಂದು ಐಡಿಯಾ ಬಂತು ನಿಮಗೆ, ಇದರಲ್ಲಿ ನಾನು ಬದುಕು ಕಂಡ್ಕೋಬೋದು ಅಂತ? ಹೌದು ಸರ್, ಈಗೇನು ತೊಂದರೆ ಇಲ್ಲ ಸರ್, ಒಳ್ಳೆ ಎಲ್ಲ ಆಟೋಮೆಟಿಕ್ ನಡೆದ ನಡೆಯುತ್ತೆ. ಹೌದಾ? ಪ್ರತಿದಿನ ಏನೇ ಕಷ್ಟ ಇದ್ರೂ 3:30 ಎದ್ದೇಳ್ತೀನಿ ನಾನು. ಮೂರುವರೆಗೆ ಎದ್ದೇಳ್ತೀವಿ, 3:30 ಎದ್ದು ಮಾಮೂಲಿ ಕಾಫಿ ಕುಡಿದು ನಮ್ಮ ಚಿಕ್ಕ ಮಗ ನಾವು

ತೊಪ್ಪೆ ನಮ್ಮ ನಮ್ಮ ನಮ್ಮ ಗೊಬ್ಬರನೇ ಹಾಕಿ ಬೆಳೆಯೋದ್ರಿಂದ. ಬೇರೆ ತವೆಲ್ಲ ಸಹ ಯೂರಿಯಾ ಯೂರಿಯಾ ಹಾಕಿ ನಾವು ತರ್ಸಿ ನೋಡ್ತೀವಿ ನಮ್ಮ ಒಂದೊಂದು ಟೈಮು ಯೂರಿಯಾ ಹಾಕ್ರೆ ಅಲ್ಲೇ ಗೊತ್ತಾಗೋಯ್ತು, ಸಡನ್ನಾಗಿ ಗೊತ್ತಾಗೋಯ್ತು, ಎಲ್ಲ ಸಗಣಿ ಎಲ್ಲ ತೆಳ್ಳಗೆ ಇಕ್ಬಿಡ್ತವೆ, ಗೊತ್ತಾಗೋಯ್ತು ನಮ್ಗೆ ಮೇವು ಸರಿ ಇಲ್ಲ, ಮೇವು ಸರಿ ಇಲ್ಲ ಅಂತ ಲೆಕ್ಕ. ಅಂದರೆ ತಿಂಡಿ ಕೊಟ್ಟು ಚೆನ್ನಾಗಿ ಮಾಡಿಲ್ಲ ಅಂತ. ಆದಷ್ಟು ರಾಸಾಯನಿಕ ಗೊಬ್ಬರ ಕಮ್ಮಿ ಸಾರ್ ಅಂತ. ಈಗ ಕೊಡಗ ಗೊಬ್ಬರನೇ ಹೊಡೆಯೋದು. ಈಗ ನೀವು ಯಾವ್ಯಾವ ತಳಿ ಮೇವನ್ನು ಬೆಳೀತಾ ಇದ್ದೀರಿ, ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೀತೀರಿ ಸರ್? ಸೂಪರ್ ಮೇಪೇರ್ ಒಂದು ಎಕರದ. ಎಲ್ಲಿಂದ ತಂದ್ರಿ ಅದೆಲ್ಲ ತುಂಡುಗಳ ಬಿತ್ತನೆ ಸರ್? ಅದು ನಮ್ಮ ಕೊಡ್ಯಾಲ್ದ ಅಂತ, ಕೊಡ್ಯಾಲ ಅಂತ ಐತೆ ದೂರದಲ್ಲಿ, ಅವ್ರ ಹತ್ರ ಬಿತ್ತನೆ ತಗೊಬಂದು ಒಂದು ಎಕರೆಗೂ ಹಾಕ್ಸಿವಿ. ಅದು ಅದು ಸಹ ಒಂದು ಎಕರೆಲಿ ಒಂದು ಸಾರಿ ಬಂದ್ಬಿಟ್ರೆ ಮೂರು ತಿಂಗಳಿಗೊಂದಪ್ಪ ಬರ್ತದೆ, ಎರಡು ತಿಂಗಳಿಗೆ ಬಂದಿರ್ತದೆ, ಸ್ವಲ್ಪ ಎಳಸೋದು. ಮೂರು ತಿಂಗಳಿಗಾರ ಸ್ವಲ್ಪ ಬಲ್ತಿರುತ್ತೆ, ಬಲ್ತಿರು ಮೇವನೇ ಹಾಕ್ಬೇಕು. ಯಾಕೆ ಚಾಪ್ ಕಟಲ್ ಕಟ್ ಮಾಡೋದ್ರಿಂದ ಬಲ್ತಿರು ಮೇವು ಹಾಕ್ಬೇಕು. ಒಂದು ಎಕರೆ ನಮ್ಮ ಮೇವು ಸಹ ನಮ್ಮ 20 ಹಸುಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ 60 ದಿನ ಬತ್ತ ಸರ್. ಒಂದು ಎಕರೆ 60 ದಿನ ಗಂಟೆ ಕುಯ್ತಾ ಇರ್ಬೋದು ಸುಮ್ಮನೆ. ಆದರೆ ಇನ್ನೊಂದು ಬೆಳೆ ಹಾಕ್ಬೇಕು ಇಲ್ಲ ಸಾಕಲ್ಲ, ಅದು ಬಹುವಾರ್ಷಿಕ ಬೆಳೆ ಬೆಳೆ ಅದು. ಜೊತೆಗೆ ಜೋಳ ಮಿಕ್ಸ್ ಕೊಟ್ಕೊತೀವಿ ನಾವು, ಅದೊಂದರ್ಧ ಇದೊಂದರ್ಧ. ಡೈಲಿ ಸಹ 600 ಕೆಜಿ ಮೇವು ಸಾಕು. ಈಗ ನೀವು ಮೇವಿನ ಬೆಳೆನೂ ಬೆಳಿತೀರಿ, ಅಲ್ಲಿನ ಜೋಳನೂ ಬೆಳಿತೀರಿ. ಅಲ್ಲಿನ ಜೋಳ ಯಾವ ತಳಿ ಬೆಳೆದಿದ್ದೀರಿ ಸರ್? ಈಗ ಇದು ಸಹ ಫೈನ್ ಇಯರ್, ಅದು ಬಿಟ್ರೆ ಇನ್ನು ಯಾವುದು ಹಾಕಲ್ಲ. ಫೈನ್ ಇಯರ್ ಚೆನ್ನಾಗಿರೋದು, ಹಾಲು ಇಳುವರಿಗೂ ಫೈನ್ ಇಯರು. ಅದರಲ್ಲಿ CM ಸಹ ಅದೇ ಚೆನ್ನಾಗಿ ಬರ್ತದೆ. ಅಲ್ಲ ಬೇರೆ ಹಾಕಿದ್ರೆ ಸಹ ಅಂತ ಏನು ಇದಿಲ್ಲ, ಫೈನ್ ಇಯರ್ ಜೋಳ ಚೆನ್ನಾಗಿದೆ ನಮ್ಮ ಲೆಕ್ಕಾಚಾರ. ಅದನ್ನೇ ಹಾಕೋದು ಯಾವಾಗಲೂ. ಈ ರಸಮೇವು ಆ ಥರದ್ದೆಲ್ಲ ಏನು ಮಾಡ್ಕೊಳ್ಳಲ್ಲ ನೀವು? ಇಲ್ಲ ಸರ್, ರಸಮೇವು ಯಾಕೆ ಮಾಡಲ್ಲ, ನಮ್ಮ ಸರ್ ರೆಡಿ ಆಲ್ರೆಡಿ ಯಾವಾಗಲೂ ಮೇವು ನಮ್ಮ ಮನೇಲೇ ಇರ್ತದಲ್ಲ, ಹಸಿರು ಮೇವು ಇರುತ್ತಲ್ಲ. ಅದರಿಂದ ಮಾಡಲ್ಲ, ಮಾಡ್ರಿ ಅಂತ ಹೇಳ್ತಾವ್ರೆ ಕೆಲವರು. ಇನ್ನೂ ಅದಕ್ಕೆ ಏನು ಮಾಡಕ್ಕೆ ಸರ್, ಸುಮ್ಮನೆ ವೇಸ್ಟ್ ಅಲ್ವಾ, ನಮ್ಮದೇ ಅದಲ್ಲ. ತಾಜಾ ಮೇವು ಆಗ್ತಂಗೆ ಆಯ್ತು, ಏನು ತೊಂದರೆ ಇರಲಿಲ್ಲ. ಈಗ ಮನೆಗೂ ಕೊಟ್ಟಿಗೆಗೂ ಎಷ್ಟು ದೂರ ಸರ್? ಮನೆಗೆ ಎಷ್ಟು ದೂರ ಸರ್? ಜಮೀನಿಗೆ 2 ಕಿಲೋಮೀಟರ್ ಆಯ್ತು. ಮನೆಗೆ ಏನಿದೆ ಸರ್ ಇವತ್ತೆಲ್ಲ ಒಂದು 1/2 ಕಿಲೋಮೀಟರ್ ಒಳಗೆ. 1/2 ಕಿಲೋಮೀಟರ್ ಎದ್ದು ಹೋಗ್ಬೇಕು ನೀವು ಬೆಳಗ್ಗೆ? ಹಾಂ ಸರ್, ಬೈಕ್ ಆದ್ರೆ ಬೈಕ್ ಆಗೈತೆ, ಎಲ್ಲರತ್ರನೂ ಬೈಕ್ ಐತೆ ಸರ್. 3:30 ಎದ್ದು ಹೋಗ್ತೀವಿ ಒಟ್ಟಿನಲ್ಲಿ. 3:30 ಪ್ರತಿ ದಿನ 3:30 ಅಲಾರಾಮ್ ಕೊಡಿಲ್ಲ ಅಂದ್ರೆ ನಮಗೆ ಎಚ್ಚರ ಆಗ್ಬಿಡ್ತದೆ. ಬರೀ ಎಷ್ಟು 2:30 ಮನಗಿರಲಿ, 3:30 ಎಚ್ಚರ ಆಗೋಯ್ತೆ. 18 ಹಸುಗಳು ಇದೆಯಲ್ಲ, ಹೆಸರು ಅದೆಲ್ಲ ಹೆಂಗ್ ಗುರುತಿಡಿತೀರಾ ಸರ್? ಈಗ ಯಾವ್ದಾದ್ರು ಒಂದು ಊರಿಂದ ತಂದಿರ್ತೀವಿ, ಆ ಊರ ಸಹ ಹೆಸರು ಹೇಳ್ತೀವಿ. ಈಗ ನಮ್ಮ ಅಕ್ಕಪಕ್ಕ ಊರು ಅಂದ್ರೆ ಬನ್ನೂರಿಂದ ಬನ್ನೂರ ಸಹ ನೋಡಪ್ಪ ಅಂತೀವಿ. ಬನ್ನೂರ ಸಹ 4-5 ಇರುತ್ತಪ್ಪ ಸರ್, ಅವ್ರ ಹೆಸರು ಗೊತ್ತಿರ್ತದಲ್ಲ, ಇಂತಿರ್ತದೆ ತಂದಿರ್ತೀವಿ. ಅದರಲ್ಲಿ ಸಹ ಈಗ ಇರ್ತದಲ್ಲ ಒಂದು ಒಂದು ಕಪ್ಪು ಕಪ್ಪಗೆ ಇರ್ತದೆ ಸ, ಅದು ನೋಡಪ್ಪ ಆಲ್ ಬ್ಲಾಕ್ ಅದ ಅಂತೀವಿ. ಇನ್ನೊಂದು ಹೆಚ್ಚಪ್ಪಲ್ಲಿ ಕುಂಬಿರುತ್ತ, ಆ ಕುಂಬಸ ನೋಡು, ಆ ಬನ್ನೂರ ಸಹ ತಂದಿಮೇಲ ಅದು ನೋಡು ಅಂತೀವಿ. ಅದು ಹೇಳಿದ್ರೆ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗ, ಎಲ್ಲರೂ ಗೊತ್ತಾಗುತ್ತೆ ಸರ್. ಇಂಥ ಸುಮಾರು ಸಾಕು ಗೊತ್ತಾಗುತ್ತೆ. ಒಂಚೂರು ಏನಾದ್ರು ಅದರಲ್ಲಿ ಏನಾದ್ರು ಒಂದು ಐಬ್ ಕಾಣ್ತೀವಿ ಇರ್ತದೆ, ಒಂದು ಹಸು ಇಲ್ಲಾಂದ್ರೆ ಒಂದು ಸ್ವಲ್ಪ ಈ ಏನಾದ್ರು ಒಂದು ಇದ್ದೇ ಇರ್ತದೆ. ಪ್ರತಿಯೊಂದು ಹಸುಗೆ ಸಹ ಗೊತ್ತಾಯ್ತದೆ ಅವ್ರ ಛಾಯೆ, ಅದನ್ನು ನೋಡಿ ಗುರುತಿಸ್ಕೊಬಿಡ್ತೀವಿ. ಯಾವ ಯಾವ ವಯಸ್ಸಿನಿಂದ ಪ್ರಾರಂಭ ಆಗಿ ಎಷ್ಟು ವಯಸ್ಸಿನ ತನಕ ಈಗ ಹಸುಗಳಿವೆ ನಿಮ್ಮಲ್ಲಿ ಸರ್? ನಮ್ಮಲ್ಲಿ ಎಷ್ಟು ವಯಸ್ಸು ಸರ್? ಚಿಕ್ಕದು ಅಂದ್ರೆ ಅಲ್ಲೇ ಆಗಿರೋದಿಲ್ಲ, ಅಂಥದ್ದು ಪಡ್ಡೆಯವೆ. ಎರಡಲ್ಲ ಆದ್ಮೇಲೆ ಎಲ್ಲ ನಾರ್ಮಲ್ ಆಗಿ ಕರ ಹಾಕೋದು, ಎರಡಲ್ಲ ಆನೆ ಬೇಕು. ವಯಸ್ಸಾದ ಹಸುಗಳು ಹೊಸ ನಮ್ಮಲ್ಲಿ ಏನಂದ್ರೆ ಸರ್, ನಮ್ಮ ಹಸಿನಲ್ಲಿ ತೊಂದರೆ ಆದರೂ ಮಾತ್ರ ನಾವು ಬೇರೆ ಕಡ್ಕರು ಕೊಡೋದು, ಇಲ್ಲ ಅಂದ್ರೆ ನಾವೇ ಸಾಕ್ತೀವಿ, ಅದು ಮಾರಲ್ಲ. ಹಸುನಲ್ಲಿ ತೊಂದರೆ ಏನಾದ್ರು ತೊಟ್ಟೋ ಪ್ರಾಬ್ಲಮ್ ಅದೋ ಇದೋ ಮೇವು ತಿನ್ನೋದಿಲ್ಲ, ಹಂಗಾದಾಗ ಮಾತ್ರ ಮಾರೋದು, ಸುಮ್ಮ ಸುಮ್ಮನೆ ಮಾರೋಕೆ ಹೋಗಲ್ಲ. ಇಲ್ಲಿ ಏನೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳನ್ನು ಎದುರಿಸಿದ್ರೆ ನೀವು ಇಷ್ಟು ವರ್ಷ 5 ವರ್ಷದಲ್ಲಿ? ಸವಾಲುಗಳು ಅಂದರೆ ಸರ್, ಏನೋ ಒಂದು ಆರೋಗ್ಯ ತೊಂದರೆ ಆಗ್ಬೋದು. ಆರೋಗ್ಯ ತೊಂದರೆ ಸರ್, ಡಾಕ್ಟರ್ ಅವರೇ, ಪಶುವೈದ್ಯಕ ಡಾಕ್ಟರ್ ಅವರೇ, ಆಮೇಲೆ ಡೈರಿ ನಮ್ಮ ಕೇಮ್ ಡೈರಿಯಿಂದ ಡಾಕ್ಟ್ರ್ಗಳು ಬರ್ತಾರೆ. ಅದರಲ್ಲೂ ಹೆಚ್ಚಾಗಿ ಒಂದು 25% ನಮಗೆ ಗೊತ್ತು ಸರ್ ಹಸುಗಳಿಗೆ. ಈ ಮನೆ ವೈದ್ಯನೂ ಏನಾದ್ರು ಮಾಡ್ತೀರಾ? ಮನೆ ವೈದ್ಯ ಏನು ಮಾಡಲ್ಲ ಸರ್, ಮೆಡಿಸನ್ ಇದು ಮಾಡ್ತೀವಿ. ಏನಾರು ಆಕಸ್ಮಿಕ ಜೀರ್ಣ ಆಗಿಲ್ಲ ಅಂದರೆ ಶುಂಠಿ ಬೆಲ್ಲ ಈರುಳ್ಳಿ ಕೊಡ್ತೀವಿ, ಜೀರ್ಣ ಆಗೋಯ್ತದೆ. ನೀರು ಕುಡಿಸ್ತೀವಿ, ಸೋಡಾ. ಜೋಳ ಮಂದ ಆಗ್ಬಿಟ್ರೆ, ಜೋಳ ತಿಂದು ಮಂದ ಆಗ್ಬಿಟ್ರೆ ಅದು ಹಂಗೂ ಇದಾಯ್ತು ಅಂದ್ರೆ ಸಹ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಹೊಡ್ಬಿಡ್ತೀವಿ, ನಾವೇ ಮಾಡ್ತೀವಿ. ನೀವೇ ಮಾಡ್ತೀರಿ? ನಾವೇ ಇಂಜೆಕ್ಷನ್ ಮಾಡ್ತೀವಿ ಸರ್. ಜೊತೆಗೆ ಈಗ ಜ್ವರ ಗಿರ ಬಂದಂತೆ ಡಿಗ್ರಿ ಹಾಕಿ ನೋಡ್ತೀವಿ, ಡಿಗ್ರಿನೂ ಮಡಿ ಧರ್ಮಾಪ್ಲಸ್ ಡಿಗ್ರಿ ಮಡಿ ಅದು ಹಾಕಿ ನೋಡ್ತೀವಿ ಸರ್. ಗೊತ್ತಾಯ್ತದೆ ಇದು ಜ್ವರ ಬಂದದ ಇಲ್ಲ ಅಂತ. 123-124 ಬೈದ್ರೆ ಜ್ವರ ಬಂದದೇ ಇಲ್ಲ, 120 ಇಲ್ಲ ಅಂತ ನಾರ್ಮಲ್. ಅದ್ರ ಚಾರೆ ನೋಡಿದ್ರೆ ಗೊತ್ತಾಗುತ್ತೆ, ಗೊತ್ತಾಯ್ತು ಸರ್. ದನ ಮಂಕ್ ಆಗ್ಬಿಡ್ತು ಸರ್. ಈ ಪ್ರತಿ ಹಸುನು ನೀವು ಒಂದ್ಸಲ ಹತ್ರ ಹೋಗಿ ಡೈಲಿ 3 ಫಸ್ಟ್ ಹಸನೇ ನೋಡಿದ್ರು ಸರ್ ನಾನು. ಅವು ಏನ್ ಮಾಡ್ತೇವೆ ನಾವು ಹೋದ ತಕ್ಷಣ ತಿರುಗತವೆ, ಹಿಂಗೆ ತಿಂಡಿ ಬಿಡುವ ಟೈಮ್ಗೆ ತಿಂಡಿ ತಿರುಗ್ತವೆ, ನೀರು ಕೊಡೋ ಆಗ ಒಂದೊಂದು ದಿವಸ ಸುಮ್ಮನೆ ಇರ್ತಾವೆ, ಗೊತ್ತಾಗೋಯ್ತು ಅದು ಮಂಗ್ ಕೊಡ್ಬಿಡುತ್ತೆ. ಮಂಗ್ ಕೊಡಿದಾಗ ಎಸ್ಸಿಗೆ ಏನೋ ತೊಂದರೆ ಆಗಿದೆ, ಅಲ್ಲಿ ಬಂದು ದಂಡ ನಿಂತು ನೋಡಿದ್ರೆ ಗೊತ್ತಾಗಿಲ್ಲ. ಬಾವು ಆಗಿದ್ರೆ ಆ್ಯಕ್ಚುಲಿ ಊತ ಬಂದಿರುತ್ತೆ ಕೆಚ್ಚಲು, ಅದು ಮಂಕು ನಿಂತಿರುತ್ತೆ, ಜ್ವರ ಬಂದಿರುತ್ತೆ. ಅದಕ್ಕೆ ಅದಕ್ಕೆ ಮೆಡಿಸನ್ ಮಾಡಬೇಕು. ಮೆಡಿಸನ್ ಎಲ್ಲ ಸದ್ಯಕ್ಕೆ ಸರ್ ಬಾವಿಗೆಲ್ಲ ನಾವೇ ಮಾಡ್ಕೊತೀವಿ, ಕ್ರಿಟಿಕಲ್ ಆದ್ರೆ ಮಾತ್ರ.

ಎ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಎಸ್ ಸುಬ್ರಹ್ಮಣ್ಯ. ಈ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಒಂದು ಜನಪದ ಗೀತೆ. ಕಲ್ಯಾಣಕ್ಕೆ ಶರಣು, ಕೈಲಾಸಕ್ಕೆ ಶರಣು. ಆಹಾ, ಕಲ್ಯಾಣಕ್ಕೆ ಶರಣು, ಕೈಲಾಸಕ್ಕೆ ಶರಣು. ಹೌದು, ಕಲ್ಯಾಣದಲ್ಲಿ ಇರುತ್ತಕ್ಕಂತ ಶ್ರೀ ಶ್ರೀ ಮಲ್ಲಿಕಾರ್ಜುನನ ಬಲಗುಂಬಕ್ಕೆ 48 ಬಾರಿ ಶರಣು ಶರಣಯ್ಯ. ಆ ನಂಬಿದವರ ಮಣಿಯ ಒಳಗೆ ತುಂಬಿ ತೊಳಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಗಂಡ ಮುಂಗೊಂಡಕ್ಕೆ ಒಡೆಯ ಮುಂದುಲು ಪೂಜ ಕರ್ತು ಮಂಟೇದ ಲಿಂಗಯ್ಯ. ಗುರುವೆ ಆಡಿದವರ ಮಲವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನಿನ್ನ ನೆಂಬಿದವರ ನಮ್ಮನೆಯ ಒಳಗೆ ತುಂಬಿ ತೊಳಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾಡಿದವರ ಪಡವ ಧೂಳು ಪಡವ ಮಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ನಿನ್ನ ನೆಂಬಿದವರ ನಮ್ಮನೆಯ ಒಳಗೆ ಒಂಬಳಾಗಿ ವಾಲಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಚಲಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಬೆಳಗ್ಗೆ ಕಪ್ಪಡಿ ಕೈಲಾಸ ಸಂಗಮೇಶ್ವರ ಗದಿಗೆ ಗಿಡಗಣರೇ ಚಪ್ಪಾದಿ ವಿರೇ ಚೆನ್ನಾಜಮ್ಮ ತೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಬೊಪ್ಪನಪುರದ ಬುದ್ದೇವರೇ. ಕೂಗು ನಿಮ್ಮ ಪಾದಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂಡಾಯದ ಒಡೆಯ ಜ್ಯೋತಿರ್ಲಿಂಗಯ್ಯ ಬನ್ನಿ. ಉತ್ತರ ದೇಶದವರು ಕಂಡಾಯದ ಮೂರ್ತಿ ಎಲೆಯ ಕುಂದೂರು ಬೆಟ್ಟದ ಮೇಲೆ ಕುದಗಂಡು ಹುಲಿಯ ಚರ್ಮ ಸವರಿ ಈ ಭೂತಿ ಗಟ್ಟಿ ಅರಳವರಿ ಮಂತೇರ ಸೋಮವರು ಗುರುವೇ ನಾಲ್ಕು ಮೂಲೆ ಎಂಟು ದಿಕ್ಕ ಇಟ್ಟೈಸಿ ನೋಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಧರ್ಮಗುರು ಪರಂಜೋತಿ ಕಂಡಾಯದ ಮೂರ್ತಿ ಅಖಂಡ ಮೈಮ ಸ್ವರೂಪ ಅಲ್ಲಮ್ಮ ಪ್ರಭು. ಹೌದು, ಉತ್ತರ ದೇಶದಿಂದ ಸ್ವಾಮಿಗಳು ಉತ್ತರ ದೇಶದಿಂದ ಬರಬೇಕಾದ್ರೆ ನಿಜ ಆ ಕಲ್ಯಾಣ ಪಟ್ಟಣದ ಒಳಗಿರ್ತಕ್ಕಂಥ ಅಚ್ಚಪ್ಪಾಜಿ ಮತ್ತು ಮಡವಳ ಮಾಚಪ್ಪ. ಹೌದು, ಹಿರಿ ಇವರಿಬ್ಬರು ಮಕ್ಕಳು ಸಹ ದಾನವೇ ಕರ್ಕೊಂಡು ಆಹಾ ಸಕ್ಕರೆ ಪಟ್ಟಣದ ಹಿರಿಗುರು ಬಸಪ್ಪಾಜಿ ಒಡೆಯರ ಮಕ್ಕಳಂತಹ ಹೌಳಿ ಮಕ್ಕ ಅವರಿಬ್ಬರು ಮಕ್ಕಳು ಸಹ ದಾನವೇ ಕರ್ಕೊಂಡು ಹೌದು ಲೋಕಕ್ಕೆ ದೊಡ್ಡಲಾಗಿರ್ತಕ್ಕಂಥ ಜಗನ್ಮಾತೆ ದೊಡ್ಡಮ್ಮ ತಾಯಿ ಆಹಾ ಮೈಸೂರು ಮನಸ್ಥಾನದಿಂದ ಪಡ್ಕೊಂಡಂತ ಜಗನ್ಮಾತೆ ದೊಡ್ಡಮ್ಮ ತಾಯಿನ ಸಹ ದತ್ತುವಾಗಿ ಧಾರವಾಹಿ ಕರ್ಕೊಂಡು ಆಹಾ ಹಿರಿಯ ಗಾಢನಮಾಳದಂತ ಏಳು ವರ್ಷದ ಹುಡುಗಿ ಚಿನ್ನಮ್ಮ ಅವಳೇ ಅವಳೇ ಲೋಕಕ್ಕೆ ಚೆನ್ನಾಜಮ್ಮ ಜಗತ್ತಿಕ್ಕೆ ಚೆನ್ನಾಜಮ್ಮ ಆಹಾ ಆ ಚೆನ್ನಾಜಮ್ಮನು ಸಹ ದತ್ತುವಾಗಿ ಧಾರವಾಹಿ ಕರ್ಕೊಂಡು ಹೌದು ಸ್ವಾಮಿಗಳು ಆಹಾ ಉತ್ತರ ದೇಶದಿಂದ ಬಂದಿರುವರಂತೆ ನಿಜ ಈ ಮಕ್ಕಳನ್ನ ನಾನು ಉತ್ತರ ದೇಶದಿಂದ ಕರ್ಕ ಬಂದದಾಯ್ತಲ್ಲ ನಿಜ ಈ ಮಕ್ಕಳನ್ನ ಹೌದು ಕರ್ಕಂದ ಉತ್ತರ ದೇಶದಿಂದ ನಾನು ಬಂದಿರುವುದಾಯ್ತಲ್ಲ ಈ ಮಕ್ಕಳಿಗೆ ಜಾಗ ಮಾಡಬೇಕಲ್ಲ ಹೌದು ಮಠಮನ ಮಾಡಬೇಕಲ್ಲ ಯಾರ ಮನೆಗೆ ಹೋಗಿ ನಾವು ಜಾಗ ಕೇಳಬೇಕು ಹೌದು ಯಾರ ಮನೆಯನ್ನ ನಾವು ಮಠಮನ ಪಡ್ಕೊಳ್ಬೇಕು ಅಂತೇಳಿ ಸ್ವಾಮಿಯವರು ಎಲೆ ಕುಂದೂರು ಗುಡ್ಡದ ಮೇಲೆ ನಿಂತ್ಕೊಂಡು ಆಲೋಚನೆ ಮಾಡಿದ್ರಂತೆ ಏನಂತ ಧರ್ಮಗುರು ಪರಂಜೋತಿ ಧರ್ಮಗುರು ಪರಂಜೋತಿ ಆಹಾ ಮಂಟೆದ ಲಿಂಗಯ್ಯ ಗುರುವೇ ಈ ಮಕ್ಕಳಿಗೆ ಜಾಗ ಮಾಡಬೇಕಲ್ಲ ಹೌದು ಮಠಮನ ಮಾಡಬೇಕಲ್ಲ ಯಾರ ಮನೆಗೆ ಹೋಗಿ ನಾವು ಜಾಗ ಕೇಳಬೇಕು ಯಾರ ಮನೆಯನ್ನ ನಾವು ಮಠಮನ ಪಡ್ಕೊಳ್ಬೇಕು ಅಂತೇಳಿ ಸ್ವಾಮಿಯವರು ಎಲೆ ಕುಂದೂರು ಗುಡ್ಡದ ಮೇಲೆ ನಿಂತ್ಕೊಂಡು ಆಲೋಚನೆ ಮಾಡಿದಂತ ಪರಂಜೋತಿ ಮಂಟಲಿಂಗಯ್ಯನವರು ಆಹಾ ಸ್ವಾಮಿಯವರು ನೋಡುವ ತರ್ಕ ನಿಜ ತೆಂಕಲ ರಾಜವ ಸ್ವಾಮಿ ತಿಟ್ಟೈಸಿ ನೋಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಸ್ವಾಮಿ ಬಿಟ್ಟೇ ಶಿರೊಳುವಾಗ ಧರ್ಮಗುರು ನನ್ನಪ್ಪ ಮಂಟೆದ ಲಿಂಗಯ್ಯ ಒಣಗಳಿವಕ್ಕು ಪೂರ ಅಳ್ಳದ ಚಳ್ಳಿ ನಂಜನಾಯ್ಕನ ದೊಡ್ಡಿ ಜಾಪಟ್ನ ಕಂಜಗಳ್ಳಿ ಕೃಷ್ಣಾಪುರದ ಪಕ್ಕ ಕಾಡಳ್ಳಿ ಕೊಡಗಳ್ಳಿ ಏಳು ಗ್ರಾಮದ ಮಧ್ಯ ಹಾಲು ಮತದ ಗವಡ ಹಾಲು ಸಾಗರ ಬಳತವನೇ ಬಾಳುತವನೇ ಗವಡ ಸ್ವಾಮಿ ಬಾಳವನ ಮನಗೆ ಸ್ವಾಮಿ ತುಟ್ಟಿಯ ಮಡಗಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಬದುಕುವಂತನ ಮನೆಗೆ ಸ್ವಾಮಿ ಪ್ರಯಾಣ ಮಾಡಿದರಂತೆ ಗಂಗಾಧರ ಲಿಂಗಯ್ಯ ಬನ್ನಿ ಗೌರಾಯೇ ತನಗ ಲಿಂಗಪ್ಪ ನೀವೇ ಬನ್ನಿ ಇವರು ಅಟ್ಟ ಒಳಗಲ ಮರ್ಮವಲ ಎಷ್ಟು ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಚಂಕಲ ರಾಜ್ಯವನ್ನ ದಿಟ್ಟಿ ಏಸಿ ನೋಡುವ ತನಕ ಹೌದು ಹೋಣಗಳ್ಳಿ ಒಕ್ಕುಪುರ ಹಳ್ಳದ ಹಾಚಳ್ಳಿ, ನಂಜನಾಯಕನ ದೊಡ್ಡಿ ದೇವಪಟ್ಟಣ ಪಕ್ಕ ಕೃಷ್ಣಾಪುರ. ಹೌದು, ಇದು ಏಳು ಗ್ರಾಮದ ಮಧ್ಯೆ ಇರುವುದಂತೆ. ಕಾಡಂಕನಹಳ್ಳಿ ನಿಜ? ಹಾ, ಕಾಡಂಕನಹಳ್ಳಿ ಒಳಗಡೆ ಒಂಟಿ ಕುರುಬೇಗೌಡ ಒಂಟಿ ದೊಡ್ಡಿ ಕಟ್ಕೊಂಡು ಆಲಸಾಗ್ರವಾಗಿ ಬಾಳುತ್ತಿರುವಂತೆ. ಈಗಪ್ಪ ಅಂದೆ ಏಳುಂಡಿ ಎಮ್ಮೆಗಳು, ಏಳು ರತ್ ಕಟ್ಕೊಂಡು ಹದಿನಾಲ್ಕು ಜನ ಮೊಮ್ಮಕ್ಕ ಮಡದಿ ಕಾಳಮ್ಮ, ಆರು ಜನ ಗಂಡು ಮಕ್ಕ, ಆರು ಮಂದಿ ಸೊಸ ಮಂದಿರು, ಸಾಕಷ್ಟು ಐಶ್ವರ್ಯವಂತನಾಗಿ ಬಾಳಾಟ ಬಾಳ್ತಿರೋಣಂತೆ. ಹೇಗೆ ಈ ಬಾಳವಂತನ ಮನೆಗೆ ನಾನು ಯಾವ ರೀತಿ ದಯ ಮಾಡಬೇಕು ಅಂತೇಳಿ ಸ್ವಾಮಿಯವರು. ಹೌದು, ತುಂಬಿದ ಸೋಮವಾರ ಮಹಾಪುಣ್ಯ ದಿನ, ತುಂಬಿದ ಸೋಮವಾರ ಮಹಾಪುಣ್ಯ ದಿನ, ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅವರು. ಹೌದು, ಉಗ್ರಣದ ಮನೆಗೆ ನಮ್ಮ ಸ್ವಾಮಿಯವರು ದಯ ಮಾಡಿದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ.